34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ, 10,000 ಸ್ತ್ರೀಶಕ್ತಿ ಸಂಘಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಹಣ ಪಾವತಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಭದ್ರತೆ ಕುರಿತ ಮಹತ್ವದ ಪ್ರಾದೇಶಿಕ ಸಭೆ. ಇದೇ 25ರಂದು ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ನಿಧನ, ಮುಖ್ಯಮಂತ್ರಿ ಸೇರಿ ಗಣ್ಯರ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೇ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಗಿರಿರಾಜ ಕೋಳಿ ಸಾಕಾಣಿಕೆ ಕುರಿತು ಅನುಭವಗಳನ್ನು ತಿಳಿಸುತ್ತಾರೆ ಗರ್ವಾಲಯ ಪಾಸೂರು ಬಿ ಕರುಂಬಯ್ಯ ಸಾಬು ಅವರು. ಕೇಳುಗರೇ, ಪಾಸೂರ ಬಿ ಕರುಂಬಯ್ಯ ಸಾಬು, ಸಣ್ಣ ಹಿಡುವಳಿದಾರರು. ಕೋಳಿಗಳನ್ನು ಸಾಕೊಳ್ತಾರೆ, ಕಾಫಿ ಬೆಳ್ಕೊಳ್ತಾರೆ, ಏಲಕ್ಕಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದಾರೆ. ಅವರೊಂದಿಗೆ ಇವತ್ತು ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಕರುಂಬಯ್ಯನವರೇ, ಏನು ಓದಿದ್ದು ತಾವು? 8ನೇ ಕ್ಲಾಸ್. ಯಾಕೆ ಹೆಚ್ಚಿಗೆ ಓದ್ಲಿಕ್ಕೆ ಆಗಲಿಲ್ಲ? ಆಗಲ್ಲ, ಶಾಲೆಗೆಲ್ಲ ತುಂಬ ದೂರ ಹೋಗ್ಬೇಕಿತ್ತು, ಮಳೆ ಎಲ್ಲ ಜಾಸ್ತಿ, ತುಂಬ ದೂರ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ನಿಮ್ಮ ತಂದೆ ಅವ್ರಿಗೆ ಹುಣಸೂರು ಕಡೆ ಅಲ್ಲಿ ಸ್ವಲ್ಪ ಜಮೀನೆಲ್ಲ ಇತ್ತು, ನಾನು ಇನ್ನು ಇಲ್ಲೇ ಮನೆ ನಡೆಸಕ್ಕೆ ಇಲ್ಲೇ ಆತರದಿಂದ 8ನೇ ಕ್ಲಾಸ್ವರೆಗೆ ಓದಿ ನಾನು. ಸೋಮಾರ್ಪೇಟೆ ತಾಲೂಕು ಗರ್ವಾಲಯ ಗ್ರಾಮದವರು ನೀವು. ನಿಮ್ಮ ತಂದೆಯವರಿಂದ ನಿಮಗೆ ಎಷ್ಟು ತೋಟ ಜಮೀನು ಬಂದಿದೆ? ನಮ್ಮ ತಂದೆಯವರ ಪಾಲಿಗೆ ಒಂದು 20 ಎಕರೆ ಅಷ್ಟು ಇರಬಹುದು, ಅದ್ರಲ್ಲಿ ನಾವು 4 ಜನ ಅಣ್ಣ ತಮ್ಮಂದಿರು, ಅದರಿಂದ ಒಂದು 5 ಎಕರೆ 4.5 ಅಷ್ಟು ಬರಬಹುದು ಅಷ್ಟೇ ಒಬ್ಬೊಬ್ಬರಿಗೆ. 5 ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಮಾಡ್ತದ್ರಿ ಹೇಳಿ? ಕಾಫಿ, ಏಲಕ್ಕಿ, ಕಿತ್ತಳೆ, ಬಾಳೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಸ್ವಲ್ಪ ಇದೆ ಸರ್. ಕೋಳಿಗಳನ್ನು ಸಾಕೊಳ್ತೀರಿ ಮತ್ತು ಹಸುಗಳನ್ನು ಇಟ್ಕೊಂಡಿದ್ರೆ ಹೇಗೆ? 2-3 ಇತ್ತು, ಈಗ ಒಂದೇ ಹಸು ಇರೋದು. ಗಿರಿರಾಜ ಕೋಳಿಗಳನ್ನ ಸಾಕೊಳ್ತಾ ಇದೀನಿ ಅಂತ ಹೇಳ್ತಾ ಇದ್ರೆ, ಎಷ್ಟು ವರ್ಷದಿಂದ ಮತ್ತು ಏನು ನಿಮ್ಮ ಅನುಭವ ಹೇಳಿ? ಈಗ ಒಂದು 2 ವರ್ಷದಿಂದ ಬೇಸಿಗೆ ಟೈಮ್ನಲ್ಲಿ ಡಿಸೆಂಬರ್ ಇಂದ ಜೂನ್ವರೆಗೆ ಗಿರಿರಾಜ ಕೋಳಿಗಳನ್ನು ಸಾಕುತ್ತೇವೆ ಸರ್. ಅಂದ್ರೆ ಮಳೆಗಾಲದಲ್ಲಿ ಕೋಳಿಗಳನ್ನ ಸಾಕೋದು ಸೂಕ್ತ ಆಗಲ್ಲಲ್ವಾ? ಮಳೆ ಗಾಳಿ ಚಳಿಯಲ್ಲಿ ಕಷ್ಟ ಸರ್, ಗಿರಿರಾಜ ಎಲ್ಲ ತಡೆಯೋದಿಲ್ಲ ಚಳಿಗೆ, ಅದರಿಂದ ಜೂನ್ ಲಾಸ್ಟ್ವರೆಗೆ ದಾಸ್ತಿ ಇದ್ರೆ ಆಮೇಲೆ ಖಾಲಿ ಮಾಡುತ್ತೀವಿ, ಇದ್ರೆ ನಾವೇ ಮಾಂಸಕ್ಕಂತ ಉಪಯೋಗಿಸ್ತೀವಿ. ಅಂದ್ರೆ ಒಂದೊಂದು ಬ್ಯಾಚ್ ಮಾಡ್ಕೊಂತೀರಿ ಹೇಗೆ? ಇಲ್ಲ, ಒಂದೇ ಸಲ ತಗೋಬರ ಸರ್. ಒಂದೇ ಸಾರಿ ತಗೊಂಬಂದ್ಬಿಟ್ಟು ಬೆಳೆದ್ಮೇಲೆ ಎಲ್ಲದೂ ಒಟ್ಟಿಗೆ ಮಾರಾಟ ಮಾಡ್ಬಿಡ್ತೀರ ಹೇಗೆ? ಹೇಳಿದಂಗೆ ಕೊಡೋದು ಸರ್, ಕಿಲೋ ಒಂದಕ್ಕೆ 250 ರೂಪಾಯಲ್ಲಿ ಕೊಡ್ತೀವಿ ಇಡೀ ಕೋಳಿನಿ. 2 ಕೆಜಿ, 3 ಕೆಜಿ, 4 ಕೆಜಿ ವರೆಗೂ ಬರುತ್ತೆ, ಬಂದಷ್ಟು ತೂಕದಕ್ಕದಲ್ಲಿ ಕೊಡೋದು ಸರ್. ಅಂದ್ರೆ ಡಿಸೆಂಬರ್ ನಲ್ಲಿ ತಗೊಂಡ್ಬರ್ತೀರಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಮರಿಗಳನ್ನ ಎತ್ಕೊಂಡ್ಬರ್ತೀರಾ? ಇಲ್ಲ, ಡಿಸೆಂಬರ್ ಅಲ್ಲಿ, ಡಿಸೆಂಬರ್ ಒಂದು 20-25 ಡೇಟ್ ಒಳಗೆ ತಗೋಬರೋದು. ಈ ಅಕ್ಟೋಬರ್ ಎಲ್ಲ ತುಂಬಾ ಚಳಿ ಇರುತ್ತಲ್ಲ, ಅದಕ್ಕಾಗಿ ತಗೋಬರೋದಿಲ್ಲ ಸರ್. ಎಲ್ಲಿಂದ ಖರೀದಿ ಮಾಡ್ತೀರಿ? ಕೋಳಿ ಸಂಕಲನ ಕೇಂದ್ರದಿಂದ. ಅಲ್ಲಿ ಎಷ್ಟು ದಿನದ ಮರಿಗಳನ್ನ ಕೊಡ್ತಾರೆ, ಯಾವ ಬೆಲೆಯಲ್ಲಿ ಕೊಡ್ತಾರೆ? ಒಂದೇ ದಿನದ ಮರಿ, ಸಣ್ಣ ಮರಿ. ಡಿಸೆಂಬರ್ ತಂದಿದ್ದು 13 ರೂಪಾಯಿ ಒಂದ್ ಮರಿಗೆ. ಅದನ್ನ ಹೇಗೆ ತಗೊಂಡ್ಬರ್ತೀರಿ, ಜೋಪಾನವಾಗಿ ಎತ್ಕೊಂಡ್ಬರ್ಬೇಕಲ್ವಾ? ಕಾರು ಜೀಪ್ ಏನಾದ್ರೂ ಬೇರೆಯವ್ರನ್ನ ಕೇಳಿಕೊಂಡು ತಗೊಂಡೋಗಿ ಅವ್ರ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಕಬೋರ್ಡ್ ಅಲ್ಲಿ, ಅಲ್ಲಿ ತಗೊಬರ್ಬೋದು. ಒಂದೊಂದ್ ಸಾರಿಗೆ ಎಷ್ಟು ಮರಿಗಳನ್ನ ಇಲ್ಲಿಗೆ ಎತ್ಕೊಂಡ್ಬರ್ತೀರಿ? 100, 50, 60 ಅಷ್ಟೇ. ಸಣ್ಣ ಕೋಳಿ ಮರಿಗಳಂದ್ರೆ ಒಂದಿನದ ಮರಿ ಅಂದ್ರೆ ಬಹಳ ಸಣ್ಣದು, ಮೊಟ್ಟೆ ತರ ಇರ್ತಾವು. ಅವನ್ನ ನೀವು ಬಹಳ ಕಾಳಜಿಯಿಂದ ಸಾಕ್ಬೇಕು. ಹೇಗೆ ಒಂದ್ ದಿನದ ಮರಿಗೆ ಶುರುವಾಗಿ ನೀವು ಹೇಗೆ ಕೆಲಸ ಮಾಡ್ತೀರಿ, ಏನೇನು ಆಹಾರ ಕೊಡ್ತೀರಿ, ಹೇಗೆ ಆರೈಕೆ ಮಾಡ್ತೀರಿ ಹೇಳಿ. ಸಣ್ಣ ಮರಿ ಅವತ್ತೇ ತಗೊಂಡ್ಬಂದು ಒಂದ್ ಸಣ್ಣ ಗೂಡು ತರ ರೂಮ್ ಒಳಗೆ ಗಾಳಿ ಎಲ್ಲ ಸೇರದಂಗೆ ಅದಕ್ಕೆ ಅಂತ ಬಲ್ಬ್ ಫಿಕ್ಸ್ ಮಾಡಿ ಕರೆಂಟ್ ಸಾಕು ಕೊಡ್ಬೇಕು ಸರ್. ಒಂದ್ 15-20 ದಿವಸ ತಾಯಿ ರೆಕ್ಕೆ ಒಳಗೆ ಇರೋತರ ಅದೇ ತರ ಸಾಕ್ಬೇಕು ಸರ್. ಅಲ್ಲಿಂದ ಸಣ್ಣ ಸಣ್ಣ ಕೋಳಿ ಮರಿಗೆ ಇಂತಿಂತ ಫೀಲ್ಡ್ ಹಾಕ್ಬೇಕು ಅಂತ ಹೇಳ್ತಾರೆ ಕುಡಿಗೆ ಡೈರಿ ಅವ್ರೆ, ಅದೇ ತರ ಫೀಲ್ಡ್ ಎಲ್ಲ ತಗೊಂಡ್ಬಂದು ಹಾಕೊಳ್ಳೋ ಸರ್. ಕಣ್ಣಿಗೆ ಔಷಧಿ ಹಾಕ್ಬೇಕು ಅದೆಲ್ಲ ಒಂದ್ ಲೀಸ್ಟ್ ಕೊಡ್ತಾರೆ, ಅದನ್ನ ನೋಡಿ ಮೆಡಿಕಲ್ ಶಾಪ್ ಅಲ್ಲೆಲ್ಲ ತಗೊಳ್ಳೋ ಸರ್. ಎಷ್ಟು ವರ್ಷಗಳಿಂದ ಗಿರಿರಾಜ ಕೋಳಿಗಳನ್ನ ಸಾಕ್ತಿದ್ರಿ? ಹಾಗೆ 2 ವರ್ಷದಿಂದ ಸರ್. ಅಂದ್ರೆ ಹೋದ ವರ್ಷ ಮಾಡಿದ್ರಿ, ಈ ವರ್ಷ ಮಾಡಿದ್ರಿ. ಹೋದ ವರ್ಷ ಮಾಡಿದ್ದು ಹೇಗೆ ಅನಿಸ್ತು? ಪರವಾಗಿಲ್ಲ ಸರ್, ಚೆನ್ನಾಗಿ ಬಂದಿತ್ತು. ಹೋದ ವರ್ಷ 100 ತಗೊಂಬಂದಿದ್ರೆ 150 ತಗೊಂಬಂದಿದ್ರೆ 200 ತಗೊಂಬಂದಿದ್ರೆ? 100 ಸರ್. ಇನ್ನೊಂದ್ಸಲ ತಕೊಬರಂತ ಇದ್ದೀನಿ, ಇನ್ನೊಂದು ತಿಂಗಳಲ್ಲಿ ಖಾಲಿ ಆಗುತ್ತೆ ಇದು. ಈಗ ಮೊನ್ನೆಯಿಂದ ಕೊಡಕ್ಕೆ ಶುರು ಮಾಡಿದ್ದೀನಿ, ಈಗ ಹೇಳಿದವರಿಗೆ ಪೂಜೆ ಅದಿದ ದೇವಸ್ಥಾನಕ್ಕೆಲ್ಲ ಕೇಳ್ತಾರೆ ದೇವ್ರಿಗೆ ಕೊಡ್ಲಿಕ್ಕೆಲ್ಲ. ಈಗ ಸಣ್ಣ ಮರಿ ಇದ್ದಾಗ ಕೂಡಿ ಹಾಕ್ತೀರಿ, ಕಾಳಜಿಯಿಂದ ಬೆಳೆಸ್ತೀರಿ, ಆಮೇಲೆ ಬೆಳೆದಂಗೆಲ್ಲ ಹೊರಗಡೆ ಬಿಟ್ಟು ಮೇಯಿಸ್ತೀರ ಹೇಗೆ? ಇಲ್ಲ, ರೂಮ್ ಒಳಗೆ ಸರ್, ಬೇರೆ ಕೊಟ್ಟಿಗೆ ತರ ರೂಮ್ ಇದೆ, ಅದರೊಳಗೆ ಬಿಡು, ಹೊರಗೆ ಬಿಡೋದೇ ಇಲ್ಲ ಸರ್. ನಾಯಿಗಳ ಕಾಟ, ಇಲ್ಲಿ ರೋಡ್ ಸೈಡ್ ವೆಹಿಕಲ್ ಅಲ್ಲಿ ಬಂದ್ರೆ ತುಂಬಾ ಓಡಕಾಗೋದಿಲ್ಲ ಗಿರಿರಾಜ ಕೋಳಿಗಳಿಗೆ, ಅದರಿಂದ ರೂಮ್ ಒಳಗೆ ಹೊರಗಡೆ ಬಿಡೋದಿಲ್ಲ ಸರ್. ನೀವು ಕೊಡೋ ಹಂತಕ್ಕೆ ಬಂದಾಗ ಎಷ್ಟು ತೂಕ್ತವೆ ಸಾಮಾನ್ಯವಾಗಿ? 1.5 ಕೆಜಿ ಮೇಲೆ ಬಂದ್ಮೇಲೆ ಕೇಳ್ದಂಗೆ ಕೊಡೋದು ಸರ್. 3 ಕೆಜಿ 4 ಕೆಜಿ ವರೆಗೆ ಬರುತ್ತೆ, ಕೊಡುತ್ತೇನೆ ಸರ್. ಒಂದೊಂದು 5 ಕೆಜಿ ಬರುತ್ತೆ, ಅದ್ ನಾ ಸಾಕಿದಂಗೆ ಫೀಲ್ಡ್ ಕೊಟ್ಟಂಗೆ. ಈ ನಾಟಿ ಕೋಳಿಯಲ್ಲಿ ಆದ್ರೆ ಗಂಡು ಹೆಣ್ಣು ಅನ್ನೋ ತರ ಇರುತ್ತೆ, ಇಲ್ಲಿ ಗಿರಿರಾಜದಲ್ಲಿ ಎಲ್ಲವೂ ಮೊಟ್ಟೆ ಇಡ್ತಾವಲ್ವಾ? ಗಿರಿರಾಜ ಎಂಟೆ ಕೋಳಿನೂ ಮೊಟ್ಟೆ ಹಾಕುತ್ತೆ. ಅದ್ರಲ್ಲಿ ನಾವು ಗಂಡು ಕೋಳಿ ಅನ್ನೋ ತರ ಇರ್ತಾವ? ಇರುತ್ತೆ ಇರುತ್ತೆ, ಮರಿ ತಕೋಬರೋಗ ಅದೇ ದಾಸ್ತಿ ಇರೋದು. ಅದಕ್ಕೂ ಬೆಳೆದ್ಮೇಲೆ ಬೆಲೆ ಅಲ್ವಾ? ಹೌದು ಹೌದು, ಅದೇ ದಾಸ್ತಿ ಮಾಂಸ ಬೆಳೆಯೋದು. ಗಿರಿರಾಜ ಕೋಳಿ ಬೆಲೆ ನಾಟಿ ಕೋಳಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನ್ಸುತ್ತೆ? ನಾಟಿ ಕೋಳಿ ಗಿರಿರಾಜ ಕೋಳಿಗೆ ಎಲ್ಲ ಒಂದೇ ಸರ್. ನಾಟಿ ಕೋಳಿ ಮಾಂಸ ತುಂಬಾ ಬೆಳೆಯೋದಿಲ್ಲ, ಬೆಳವಣಿಗೆ ಕಡಿಮೆ ಇರುತ್ತೆ ನಾಟಿ ಕೋಳಿ. ಹೋದ ವರ್ಷ ಏನು ಬೆಲೆಯಲ್ಲಿ ಮಾರಾಟ ಮಾಡಿದ್ರಿ, ಈ ವರ್ಷ ಏನು ಬೆಲೆ ಇಟ್ಟಿದ್ದೀರಿ? ಹೋದ ವರ್ಷ 250-275 ಕೊಟ್ಟಿದ್ವಿ, ಈಗ 4 ಕೊಟ್ಟಿದ್ದೀನಿ, 250 ಕೊಟ್ಟಿದ್ದೀನಿ ಸರ್. ಅಂದ್ರೆ ಒಂದ್ ಕೋಳಿಗೆ 1 ಕೆಜಿಗೆ? 1 ಕೆಜಿಗೆ ಈಗ 2-2.5 ಕೆಜಿ ಬರ್ತಾ ಇದೆ, 1 ಕೆಜಿಗೆ 250 ಕೊಟ್ಟಿದ್ದೀನಿ ಸರ್. ಹೋದ ವರ್ಷ 100 ತಗೊಂಡ್ ಬಂದ್ರಲ್ಲ, ಅದ್ರಲ್ಲಿ ಎಲ್ಲ ಉಳಿದ್ವಾ ಅಥವಾ ಏನಾದ್ರೂ 1-4 ಹೋದ್ವಾ ಹೇಗೆ? ಸಣ್ಣ ಮನೆಯಲ್ಲಿ 2-3 ಎಲ್ಲ ಸಾಯುತ್ತೆ ಸರ್. 1-2 ಗಂಟೆ ಕರೆಂಟ್ ಇಲ್ದಾದ್ರೂ ಚಳಿಗೆ ಇದಾಗುತ್ತೆ ಸರ್. 1-8 ದಿವಸ ಭಾರಿ ಕಷ್ಟದಲ್ಲಿ ಸಾಕ್ಬೇಕು ಸರ್. ಅಲ್ಲಿಂದ ಪರವಾಗಿಲ್ಲ, ಅವ್ರ ರೆಕ್ಕೆ ಪುಕ್ಕ ಸ್ವಲ್ಪ ಚೇಂಜ್ ಆಗ್ಬೇಕು, ಆಗ ಸರಿ ಆಗುತ್ತೆ. ಕರೆಂಟ್ ಅಂತಂದ್ರೆ ಕೋಳಿ ಮರಿಗಳ ಹತ್ರ ಒಂಥರ ಬೆಚ್ಚಗಿರ್ಬೇಕು, ಅದಕ್ಕೆ ಬಲ್ಬ್ ಗಳನ್ನ ಹಾಕ್ತೀರಾ ಹೇಗೆ? 2-3 ಬಲ್ಬ್ ಹಾಕೋ ಸರ್. ಕೆಲವೊಬ್ರು ಕೆಂಡ ಹಾಕಿ ಬೆಚ್ಚಗಿರೋ ತರ ನೋಡ್ಕೊಳ್ತಾರೆ. ದೂರ ಇಡ್ಬೇಕು, 10 ಲೀಟರ್ ಅದ್ ಬಿಸಿಗೆ ಬೆಂದೋದ್ರೆ ಸತ್ತೋಗ್ಬಿಡುತ್ತೆ. ಅಗಿಷ್ಟಲ್ಲಿ ಕೆಂಡ ಮಡಗ್ತೀವಿ, ಸ್ವಲ್ಪ ಬಿಸಿ ಹತ್ರ ಸಿಗ್ಬೇಕು. ನಾವು ದೂರ ಇಟ್ಟರೆ ರಾತ್ರಿ ಎಲ್ಲ ಕಷ್ಟ ಅಲ್ಲಿ ನೋಡ್ಲಿಕ್ಕೆ, ನಾವು ಮಲಗುತ್ತೀವಿ, ಅದರಿಂದ ಕರೆಂಟ್ ಇದ್ರೆ ಒಳ್ಳೇದು. ಈ ವರ್ಷ ಬಿಸಿಲು ಹೆಚ್ಚಿಗಿದೆ, ಧಗೆ ಹೆಚ್ಚಿಗಿದೆ, ಇದು ಕೋಳಿ ಸಾಕಾಣಿಕೆಗೆ ಪೂರಕ ಅಂತ ಹೇಳ್ತೀರಾ? ನಿಮ್ಮ ಅನುಭವದ ಪ್ರಕಾರ ಈ ವರ್ಷದ ಮರಿಗಳನ್ನು ನೋಡ್ಕೊಂಡ್ರೆ? ಹಾ, ಪರವಾಗಿಲ್ಲ ಸರ್. ಈ ಬಿಸಿಲಿಗೆ ಅದ ರೂಮ್ ಒಳಗಡೆ ಇದ್ರೆ ಏನಾಗೋದಿಲ್ಲ, ಸ್ವಲ್ಪ ಗಾಳಿ ಆಚೆ ಈಚೆ ಓಡಾಡ್ತಾ ಇರ್ಬೇಕು, ಇಲ್ದೋದ್ರೆ ಸ್ಮೆಲ್ ದಾಸ್ತಿ ಇರುತ್ತೆ. ಕ್ಲೀನ್ ಮಾಡ್ಬೇಕು, ಹೊಟ್ಟೆ ಎಲ್ಲ ಹಾಕ್ಬೇಕು, 1-2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ಚೇಂಜ್ ಮಾಡ್ಬೇಕು. ಎಷ್ಟು ಉದ್ದ ಅಗಲ ಅಳತೆ ಸಾಕುವ ಕೋಣೆ ಇದೆ? ಈಗ 10 ಅಡಿ ಉದ್ದ, 12 ಅಡಿ ಆಗಲದು ಒಂದ್ ಕೋಣೆ ಇದೆ ಸರ್. ಅಷ್ಟೇ ಸಾಕ 100 ಕೋಳಿಗಳನ್ನ ಸಾಕ್ಲಿಕ್ಕೆ? ಕಷ್ಟ, ಸ್ವಲ್ಪ ದಪ್ಪದೇ ಬೇಕು ಸರ್, ಒಂದ್ 15-20 ಅಡಿ ಆದ್ರೂ ಬೇಕು. ಆದ್ರೂ ನಿಭಾಯಿಸ್ತದ್ರಿ, ಅಲ್ಲೇ ನೀರ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಲ್ವ? ಮಾಡ್ಕೊಂಡಿದ್ದೇನೆ ಸರ್. ಮತ್ತೆ ಈಗ ನೀವು ಹೇಳ್ತಾ ಇದ್ರಿ ಆಗಿಂದಾಗೆ ಅವು ಹಾಕುವ ಹಿಕ್ಕಿಯನ್ನ ಭತ್ತದ ಹೊಟ್ಟು ಅಥವಾ ಬೇರೆ ಪದಾರ್ಥಗಳ ಜೊತೆಗೆ ತೆಗೆದು ಮತ್ತೆ ಹೊಸದ ಹಾಕ್ಬೇಕು, ಹೇಗ್ ಮಾಡ್ತೀರಿ? ಇಲ್ಲಿ ವಾರಕ್ಕೊಂದ್ಸಾರಿ ಅಥವಾ 15 ದಿನಕ್ಕೊಂದ್ಸಾರಿ ಅಥವಾ ವಾರಕ್ಕೆ 2 ಸಾರಿ ಹೇಗೆ? ವಾರಕ್ಕೆ 2 ಸಾರಿ ಎಲ್ಲ ಚೇಂಜ್ ಮಾಡ್ಬೇಕು ಸರ್, ಇಲ್ದಾದ್ರೆ ಸ್ಮೆಲ್ ಬಂದ್ಕೊಂಡು ಅದು ಸರಿ ಆಗೋದಿಲ್ಲ. ಆ ವೇಸ್ಟ್ ನೆಲ್ಲ ಕಾಫಿ ಏಲಕ್ಕಿಗೆಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ, ಅದು ಒಳ್ಳೇದೇ ನಮಗೆ. ಏಲಕ್ಕಿಗೆಲ್ಲ ತುಂಬಾ ಒಳ್ಳೇದಿದೆ ಸರ್, ಸಗಣಿಗಿಂತ ಪವರ್ ಇದೆ ಅಂತ ಹೇಳ್ಬಹುದು. ಏಲಕ್ಕಿ ತಾಳಿಗೆಲ್ಲ ಗಣ್ಣಿಗೆಲ್ಲ ಹುಳ ಕೊಡುತ್ತಲ್ಲ, ಈ ಸ್ಮೆಲ್ಗೆ ಅದು ಬರೋದು ಕಡಿಮೆ ಇದೆ. ಗರ್ವಾಲೆ ಸುತ್ತಮುತ್ತ ನೀವು ಏಲಕ್ಕಿಯನ್ನು ಬೆಳೆಯೋದ್ರಿಂದ ಕೋಳಿಗಳನ್ನು ಸಾಕೊಳ್ಳೋದು ಈ ರೀತಿ ಪ್ರಯೋಜನ ಆಗ್ತದೆ ಅಂತ ನಿಮ್ಮ ಅನುಭವದ ಪ್ರಕಾರ ಹೇಳ್ತಾ ಇದೀರಲ್ವಾ? ಹೌದು ಹೌದು ಸರ್, ತುಂಬಾ ಒಳ್ಳೇದಿದೆ, ನೆಲ್ಲಣಿಗೋಳಿಗೆಲ್ಲ ತುಂಬಾ ಒಳ್ಳೇದು, ಆ ಕಾಂಡ ಕೊರಕ ಹುಳ ಅದ್ ಕೇಡು ಸ್ವಲ್ಪ ಕಡಿಮೆನೆ ಬರುತ್ತೆ. ಎಷ್ಟೆಷ್ಟು ಹಾಕ್ತೀರಿ? ಸಗಣಿ ಗೊಬ್ಬರ ಜೊತೆ ಬೆರೆಸಿ ಹಾಕ್ತೀರಾ, ಬರೀ ಇದನ್ನೇ ಕೊಟ್ಬಿಡ್ತೀರ, ಹೇಗೆ? ಎಲ್ಲ ಸ್ವಲ್ಪ ಸ್ವಲ್ಪ, ಒಂದ್ ತಿಂಗಳಿಗೆ ಒಂದ್ಸಲ ಕೋಳಿ ಗೊಬ್ಬರ ಹಾಕೋದು, ರಸ ಒಂದೇ ಇರೋದು, ಅದನ್ನ ಒಂದ್ ಸ್ವಲ್ಪ ಹಾಕೋದು, ಎರಡ್ ಮೂರ್ ಸಲ ಹಾಕ್ತಿವಿ ಗೊಬ್ಬರ, ಇನ್ನು ಕಂಪನಿ ಗೊಬ್ಬರ ಒಂದ್ ಎರಡ್ ಸಲ ಹಾಕ್ತಿವಿ, ಎಲೆಕೆ ಸ್ವಲ್ಪನೇ ಇರೋದು ಅದಕ್ಕೆ ಹಾಕ್ತಿವಿ, ಇನ್ನು ಕಾಫಿ ತೋಟಕ್ಕೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಹಾಕ್ತಿವಿ ಸರ್. ಎಲೆಕೆ ಎಷ್ಟು ಗುಣ ಇದೆ, ಎಷ್ಟು ವರ್ಷಗಳಿಂದ ಬೆಳೀತದ್ರಿ? ತಂದೆ ಕಾಲದಿಂದ ಇದೆ, ಈಗ ನೆಲ್ಲಣಿ ಗೋಲ್ಡ್ ಒಂದು 5 ವರ್ಷದಿಂದ ಈಚೆ ಸ್ವಲ್ಪ ಒಂದು 50 ಕೆಜಿ ಆಗುತ್ತೆ. 50 ಕೆಜಿ ಅಂದ್ರೆ ಎಷ್ಟು ಗುಣ ಇದೆ? ಒಂದು 50-60 ಗುಣಿ ಇದೆ. ಅದಕ್ಕೆಲ್ಲ ಗೊಬ್ಬರ ಕೊಟ್ಕೊಂಡು ನೀರ್ ಕೊಟ್ಕೊಂಡು ಮತ್ತೆ ಅದ್ರ ಜೊತೆಗೆ ಕಾಫಿನೂ ಇದೆಯಾ? ಕಾಫಿ ಇದೆ ಸರ್, ಏಲಕ್ಕಿ ಗಿಡ ಒಳಗಡೆ ಕಾಫಿ ಹೇಳೋದಿಲ್ಲ ಸರ್, ನೆರಳ ದಾಸೆ ಇರುತ್ತೆ, ನೆಲ್ಲಣಿ ಅಗಲ ಬರುತ್ತೆ ಬುಡ, ಅದರಿಂದ ನೆರಳಿಗೆ ಕಾಫಿ ಅದು ಹೇಳೋದಿಲ್ಲ ಸರ್, ಮೇಲೆ ಬರೋಕೆ ಬಿಡೋದಿಲ್ಲ ನೆಲ್ಲಣಿ. 50 ಕೆಜಿ ಒಣಗಿದ ಏಲಕ್ಕಿ ಸಿಗುತ್ತೆ ಅಂತಂದ್ರೆ ಅದನ್ನ ಕೆಲಸ ಎಲ್ಲ ನೀವೇ ಮಾಡ್ಕೊಂತೀರಾ, ಆಳು ಕಾಳುಗಳನ್ನ ನೆಚ್ಕೊಂತೀರಾ, ಹೇಗೆ? ಇಲ್ಲ, ನಾವು ಗಂಡ ಹೆಂಡತಿ ನಾವೇ ಮಾಡ್ಕೊಳ್ತೇವೆ ಮನೆ ಪಕ್ಕದಲ್ಲಿ. ಕಾಫಿಗೆ ಮಾತ್ರ ಹೊರಗಡೆಯಿಂದ ಮಗ ಕುಯ್ಯಲಿಕ್ಕೆ ಮಾತ್ರ ಆಳುಗಳನ್ನ ಕರ್ಕೊಬರುತ್ತೆ ಮಾದಾಪುರದಿಂದ. ಏಲಕ್ಕಿ ಕುಯ್ಯೋದು, ಕ್ಲೀನ್ ಮಾಡೋದು ಅದೆಲ್ಲ ನಾವೇ ಮಾಡ್ಕೊಳ್ತೇವೆ ಮನೆ ಪಕ್ಕದಲ್ಲಿ, ಸ್ವಲ್ಪನೇ ಇರೋದು, ಅದರಿಂದ ಏನು ಅಷ್ಟೇನು ತೊಂದರೆ ಇಲ್ಲ. ಗಿರಿರಾಜ ಕೋಳಿಗಳನ್ನ ಸಾಕ್ಬೇಕಂತ ಅನ್ಕೊಂಡು ಯಾರು ಹೇಳಿದ್ರು, ಹೇಗೆ ಆಲೋಚನೆ ಬಂತು ಕರುಂಬೈನವ್ರೆ? ಮೊದಲು ನಮ್ಮ ಈ ಮೋನ ಅವರು ಸಾಕಿದ್ರು, ಅದನ್ನ ನೋಡಿ ಮೋನ ಹತ್ರ ಒಂದ್ ಎರಡ್ ಮೂರ್ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೋಡಿ ಆತರ ಮಾಡಿದ್ದೆ ಸರ್. ನಾಟಿ ಕೋಳಿಗಳನ್ನ ಯಾಕೆ ಸಾಕಿಲ್ಲ? ನಾಟಿ ಕೋಳಿ ಮೊದ್ಲೆಲ್ಲ 8-10 ಇರ್ತೀವಿ ಸರ್, ಅದ್ರಲ್ಲಿ ಏನ್ ಪ್ರಯೋಜನ ಇಲ್ಲ, ಮೊಟ್ಟೆ ಹಾಕುತ್ತೆ ಕರೆಕ್ಟ್, ಆದ್ರೆ ಮಾಂಸ ಏನ್ ತುಂಬಾ ಬೆಳೆಯೋದಿಲ್ಲ ಅದ್ರಲ್ಲಿ. ಹೂಂಜ ಇದ್ರೆ ಮಾತ್ರ ಒಂದ್ 2-3 ಕೆಜಿ ಅಷ್ಟು ಬರಬಹುದು, ಅದು ಒಂದ್ ವರ್ಷ ಬೇಕು 3 ಕೆಜಿ ಮಾಂಸ ಬೆಳಿಬೇಕು ಅಂತ ಹೇಳಿದ್ರೆ. ಇದಾದ್ರೆ 3 ತಿಂಗಳಿಗೆ 3 ಕೆಜಿ ಬರುತ್ತೆ ಸರ್, ಗಿರಿರಾಜ ಫೀಲ್ಡ್ ಅಲ್ಲಿ ಕರೆಕ್ಟ್ ಕೊಟ್ರೆ 1 ಕೆಜಿ ಬಂದೇ ಬರುತ್ತೆ. ಫೀಡ್ ಅಂತ ಹೇಳಿದಿರಲ್ಲ, ನೀವೇ ಮಾಡ್ಕೊಂತೀರಾ, ಚೀಲದಲ್ಲಿ ಸಿಗಂತ ಬರ್ತೀರಾ? ಇಂತಿಂತ ಫೀಲ್ಡ್ ಹಾಕ್ಬೇಕು ಅಂತ ನಾವು ಕೋಳಿ ಮರಿ ತಕ ಬರೋಗಲೇ ಅವ್ರ ಒಂದು ಲಿಸ್ಟ್ ಕೊಟ್ಟು ಇರುತ್ತೆ, ಇಷ್ಟು ದಿವಸಕ್ಕೆ ಇಂತ ಫೀಲ್ಡ್ ಹಾಕ್ಬೇಕು, ತಿಂಗಳಿಗೆ ಇಂಥದ್ದು, ಅದೇ ಫೀಲ್ಡ್ ತಗೊಂಡ್ ಹಾಕೋದು. 100 ಕೋಳಿ ಮರಿಗಳನ್ನ ತಂದ್ರೆ ಹೋಗಿರೋನ್ನ ನೋಡ್ಕೊಂಡು ಉಳಿದರನ್ನ ನೀವು ಮಾರಾಟ ಮಾಡಿ ನೀವು ಬಳಕೆ ಮಾಡ್ಕೊಳ್ತೀರಿ ಸ್ವಲ್ಪನಾದ್ರೂ ಅಲ್ವಾ? ಇದನ್ನ ಗಮನಿಸ್ಕೊಂಡು ನಿಮ್ಗೆ ಖರ್ಚು ಎಷ್ಟು ಬರುತ್ತೆ, ಎಷ್ಟು ಕೈಗೆ ಉಳಿತದೆ ಅಂತ ಹೇಳ್ಬೋದಾ? ಸ್ವಲ್ಪ ಪರವಾಗಿಲ್ಲ, ಒಂದ್ 10-15 ಸಾವಿರ ಎಲ್ಲ ಉಳಿತಾಯ ಆಗುತ್ತೆ. ಮತ್ತೆ ನೆಂಟರು ಅವ್ರಿವ್ರು ತಗೊಂಡು ಹೋಗ್ತಾರೇನು? ಹೆಂಗ ಕರುಂಬೈನವರು ನಮ್ ನೆಂಟರು ಮಾತಾಡ್ಸೋ ನೆಪದಲ್ಲಿ ಒಂದ್ 2 ಎತ್ಕೊಂಡು ಹೋಗ್ತಾರೆ, ಹೇಗೆ? ಇಲ್ಲ, ಅವ್ರು ಹಂಗೇನ್ ತಗೊಂಡ್ ಹೋಗಲ್ಲ, ಅವ್ರು ಬೇಕು ಕೇಳಿದ್ರು ಕೊಟ್ಟರು, ಅವ್ರು ದುಡ್ಡು ಕೊಟ್ಟೇ ತಗೊಂಡ್ ಹೋಗ್ತಾರೆ, ಹಂಗೆ ಫ್ರೀ ತಗೊಂಡ್ ಹೋಗೋದೇ ಇಲ್ಲ ಸರ್. ನೀವು ಕೊಡೋದಿಲ್ಲ, ಅವರು ತಗೊಂಬಲ್ಲ, ಅವರು ತಕೊಳ್ಳೋದು ಇಲ್ಲ. ಪರಿಚಯಸ್ತ್ರ ಅಂತ ಅನ್ಕೊಂಡು ಹಂಗೆ ಕೊಡಕ್ ಹೋದ್ರು ಇಷ್ಟಪಡಲ್ವಾ? ಬೇಗ ಒಂದ್ 50 ರೂಪಾಯಿ ಕಡಿಮೆ ಕೊಡ್ತಾರೆ, ಫ್ರೀ ಕೇಳ್ಕೊಂಡು ನಮ್ಮ ಇಲ್ಲಿ ಯಾರು ತಗೊಂಡ್ ಹೋಗೋದಿಲ್ಲ ಸರ್. ಒಳ್ಳೇದು ಒಳ್ಳೇದು, ಇಲ್ಲಾಂದ್ರೆ ಏನೇನೋ ಆಗ್ಬಿಡುತ್ತೆ, ಯಾಕಾದ್ರೂ ಮಾಡಿದ್ವಿ ಅನ್ನೋ ತರ. ಅದೇ ತಿನ್ನೋ ಪದಾರ್ಥ ಇತ್ತಂದ್ರೆ ಎಷ್ಟೋ ಜನ ಬ್ಯಾಡ್ ಅಂದ್ರು ಬರ್ತಾರೆ, ಕರೀಲಿದ್ರು ಬರ್ತಾರೆ ಅನ್ನೋ ತರ ಆಗ್ಬಿಡುತ್ತಲ್ಲ, ಹಾಗಾಗಿ ಒಳ್ಳೇದು. ನೀವು ಉಪಯೋಗಿಸ್ಕೊಳ್ತೀರಲ್ವಾ? ಉಪಯೋಗಿಸ್ತೇವೆ. ಈಗ ಒಂದ್ 3 ತಿಂಗಳಲ್ಲಿ ಎಷ್ಟು ಕೋಳಿಗಳನ್ನ ನೀವು ಮನೆ ಬಳಕೆಗೆ ನೆಂಟರಿಗೆ ಅಥವಾ ನಿಮಗೆ ಬೇಕಾದಾಗ ಉಪಯೋಗಿಸ್ಕೊಳ್ತೀರಿ, ಬಳಸ್ತೀರಿ? ಅದು ಅಷ್ಟಿಷ್ಟಂತ ಲೆಕ್ಕ ಏನ್ ಮಾಡೋಕಿಲ್ಲ ಸರ್, ಎಷ್ಟು ಬೇಕೋ ಅಷ್ಟೇ. ನಾಳೆ ಒಂದ್ 10 ಕೋಳಿ ಬೇಕು ಅಂತ ಹೇಳಿದ್ರು ನಾಳೆ ಕೊಟ್ಟು ಬಿಡ್ತೀವಿ, ಕೊಡೋದ್ರು ಇಲ್ಲ ಅಲ್ಲಿ ಇರುತ್ತೆ. ಅಲ್ಲ, ಕೊಡೋದಾಯ್ತು, ನೀವು ಉಪಯೋಗಿಸ್ಕೊಳ್ಳೋದು ಮನೆಗೆ ಯಾವಾಗ ಬೇಕೋ ಆಗ ಬೇಕೋ ಒಂದು ಸಾರ್ ಮಾಡ್ಕೊಳ್ತೀವಿ, ಇಷ್ಟೇ ನಮ್ಮ ಮನೆ ಖರ್ಚಿಗೆ ಇರ್ಬೇಕು ಅಂತ ಸಪರೇಟ್ ಆಗಿ ಇಟ್ಕೊಳ್ಳೋದಿಲ್ಲ ಸರ್. ಕರುಂಬೈನವ್ರು ಹೇಳಿ, ಡಿಸೆಂಬರ್ ನಲ್ಲಿ ತಗೊಂಡ್ಬರ್ತೀರಲ್ಲ, 1 ತಿಂಗಳು ಆದ್ಮೇಲೆ ಕೊಡ್ಬೋದಾ, 2 ತಿಂಗಳು ಆದ್ಮೇಲೆ ಪರವಾಗಿಲ್ಲ ಅಂತ ಹೇಳ್ತೀರಾ, ಅಥವಾ 3 ತಿಂಗಳಾದ್ರೆ ಇನ್ನೂ ಲಾಭ ಅಂತ ಹೇಳ್ತೀರಾ, ಹೇಗೆ? ಖರ್ಚು ಅಷ್ಟೇ ಇದೆ ಸರ್, 3 ತಿಂಗಳಿಗೆ ಫೀಲ್ಡ್ ಅಷ್ಟೇ ಖರ್ಚು ಆಗುತ್ತೆ, ಮಾಂಸ ದಾಸಿ ಬರುತ್ತೆ ಕರೆಕ್ಟ್, 1 ತಿಂಗಳಾದ್ಮೇಲೆ 1 ಕೆಜಿ ಬಂದ್ಮೇಲೆ ಬಂದ್ ಕೇಳಿದ್ರೆ ಕೊಡ್ತೇನೆ ಸರ್, 1 ತಿಂಗಳಿಗೆ 1 ಕೆಜಿ ಬಂದೇ ಬರುತ್ತೆ, ಆಮೇಲೆ 1 ಕೆಜಿ ಬೇಕು ಅಂತ ಹೇಳಿದ್ರು ಕೊಡ್ತೇನೆ ಸರ್. ಕೆಲವೊಬ್ರು ಮಾತಾಡೋದಿದೆ, ಎಳೆ ಹಂತದ ಕೋಳಿಗಳನ್ನ ಬಳಕೆ ಮಾಡಕ್ಕೆ ಒಂಥರ ರುಚಿಯಾಗಿರ್ತದೆ ಅಂತ, ಕೆಲವೊಬ್ರು ಬಲ್ತಿದ್ದು ಇಷ್ಟ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ಅದ ಅವ್ರಿಗೆ ಅವ್ರಿಗೆ ಬಿಟ್ಟಿವಿ ಸರ್, ಬರೀ ಎಳೆ ಕೋಳಿಯು ಅಷ್ಟು ರುಚಿ ಬರೋದಿಲ್ಲ, ಸ್ವಲ್ಪ ಬೆಳಿಬೇಕು ಹಾಗೆಲ್ಲ ಹೇಳ್ತಾರೆ. ಬಾರಿ ಎಳೆದು ತಿನ್ನಕ್ಕೂ ರಸ ಆಗೋದು ಇಲ್ಲ, 1-1.5 ತಿಂಗಳ ಕಳೆದ್ರೆ ಅದರ ಮಾಂಸನೇ ರುಚಿ. 2 ತಿಂಗಳದು ಒಳ್ಳೇದು. ಒಳ್ಳೇದು ಒಳ್ಳೇದು, ಹೌದು ಸರ್. ಈಗ 3 ತಿಂಗಳಲ್ಲಿ ಮೊಟ್ಟೆ ಹಾಕೋದು ಕಡಿಮೆನೇ ಅಲ್ವಾ? 3 ತಿಂಗಳೇ ಮೊಟ್ಟೆ ಹಾಕೋದಿಲ್ಲ ಸರ್, ಒಂದ್ 4 ತಿಂಗಳಾದ್ರೆ ಆಗುತ್ತೆ. 3 ತಿಂಗಳಲ್ಲಿ ಮುಗಿಸ್ಬಿಟ್ಟು ಮತ್ತೆ ಸಾಕೋ ಜಾಗ ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತೀರಿ? ಅಲ್ಲೇ ಹಸ ಕಟ್ತಿದ್ದೆ, ಬೇರೆ ಗೊಬ್ಬರ ಅದಿದು ಸಪರೇಟ್ ಆಗಿ ಒಂದು ರೂಮ್ ಇದೆ, ಅದರಲ್ಲೇ ಮಾಡ್ಕೊಳ್ಳೋದು. ನಿಮ್ಮದ ನೋಡ್ಕೊಂಡು ಅವ್ರಿವ್ರು ಪರವಾಗಿಲ್ಲ ಮನೆ ಬಳಕೆಗೆ ಆಗುತ್ತೆ, ನೆಂಟರಿಗೆ ಕೊಡ್ಬೋದು, ಆತ್ಮೀಯರಿಗೆ ಕೊಡ್ಬೋದು, ಮಾರಾಟ ಮಾಡಬಹುದು ಅಂತ ಅನ್ಕೊಂಡು ಶುರು ಮಾಡ್ಕೊಂಡಿದಾರೆ ಗಿರಿರಾಜ ಕೋಳಿಗಳನ್ನ ಸಾಕೋ ಒಂದು ವಿಚಾರದಲ್ಲಿ? ನಮ್ಮ ಪಕ್ಕದಲ್ಲಿ ನಮ್ಮ ದೊಡ್ಡ ತಂದೆ ಮಗನು ಒಬ್ಬನು ಮೊನ್ನೆಯಾಗಿ ಸ್ವಲ್ಪ ತಗ ಬಂದಿದ್ದಾನೆ ಅಂತೆ, ಒಂದು 50-60 ತಂದಿದ್ದಾನೆ ಅಂತ ಹೇಳ್ತಾರೆ. ಅದೇ ಒಟ್ಟು ರೈತರು ಕೋಳಿಗಳನ್ನ ಸಾಕೋದು, ಹಸುಗಳನ್ನ ಸಾಕೋದು, ಹಂದಿಗಳನ್ನ ಸಾಕೋದು, ಇವೆಲ್ಲ ಪೂರಕವಾದ ವಿಚಾರವೇ? ಹಂದಿ ಒಂದ್ 2 ಇದೆ. ನೀವು ಹೇಳಿದಂಗೆ ಈ ಕಡೆ ಮಾಂಸದ ಮಾರಾಟ ಅಥವಾ ಇಡೀ ಕೋಳಿಗಳನ್ನ ಮಾರಾಟ ಮಾಡೋದ್ರಿಂದ ದುಡ್ಡು ಸಿಗುತ್ತೆ, ಹಿಕ್ಕಿ ಹಾಕಿ ಭತ್ತದ ಹೊಟ್ಟನ್ನು ಉಪಯೋಗಿಸ್ಕೊಳ್ಳೋದು ಗೊಬ್ಬರಕ್ಕೆ ಅನುಕೂಲ, ಕಾಫಿ ಆಗ್ಲಿ ಕಾಲ್ಮೆಂಟ್ಸ್ ಆಗ್ಲಿ ಅಥವಾ ಏಲಕ್ಕಿಗೂ ಪ್ರಯೋಜನಕಾರಿ. ನೀವು ಅಲ್ಲೇ ಶುಚಿ ಮಾಡಿ ಕೋಳಿಗಳನ್ನ ತೂಕದ ಲೆಕ್ಕದಲ್ಲಿ ಮಾಂಸವನ್ನ ಪ್ರತ್ಯೇಕ ಮಾಡಿ ಕೊಡ್ತೀರಾ ಅಥವಾ ಇಡೀ ಕೋಳಿನ ಕೊಟ್ಬಿಡ್ತೀರಾ, ಹೇಗೆ? ಮಾಂಸ ಬೇಕು ಅಂತ ಯಾರು ಕೇಳಿಲ್ಲ, ಇಡಿ ಕೋಳಿನೇ ತಗೊಂಡು ಹೋಗಿ. ಮಾಂಸ ಬೇಕಾದ್ರೆ ಮಾಂಸ ಮಾತ್ರ ಮಾಡಿ ಬೇಕಾದ್ರೆ ಕೊಡ್ತೇನೆ ಸರ್, ಕೆಜಿ ಲೆಕ್ಕದಲ್ಲಿ ಕ್ಲೀನ್ ಮಾಡಿ ಪೀಸ್ ಮಾಡಿ ಬೇಕಾದ್ರೆ ಕೊಡ್ಬೋದು, ತೊಂದರೆ ಏನಿಲ್ಲ. ಒಳ್ಳೇದೇ. ಇನ್ನು ಕೆಲವೊಬ್ರು ಕಂದ್ ಕೋಳಿಗಳನ್ನ ನಾಟಿ ಕೋಳಿ ಅನ್ನೋ ತರ ಸಾಕ್ತಾರೆ ಮೊಟ್ಟೆಗಾಗಿ ಮಾಂಸಕ್ಕಾಗಿ, ಆ ತರದ್ದು ನಿಮ್ ಗಮನಕ್ಕೆ ಬಂದಿಲ್ವಾ? ನಾಟಿ ಕೋಳಿ ಒಂದ್ 8 ತಿಂಗಳಾದ್ರೂ ಹಾಕ್ಬೇಕು ಸರ್ ಒಂದು ಮೊಟ್ಟೆ ಹಾಕ್ಬೇಕಾದ್ರೆ. ಗಿರಿರಾಜ ಕೋಳಿ ಒಂದ್ 3-4 ತಿಂಗಳಲ್ಲಿ ಹಾಕ್ಬೋದು, ನೋಡಿಲ್ಲ. ನಾಟಿ ಕೋಳಿ ನಮ್ ಮೊದಲೇ ಸಾಕಿದ್ವಿ, ಒಂದ್ 8 ತಿಂಗಳಾಗದೆ ಹೂಂಜ ಆದ್ರೂ ಅದು ಕೂಗಲಿಕ್ಕಾದ್ರೂ 8 ತಿಂಗಳು ಬೇಕು. ಈ ಗಿರಿರಾಜ ಕೋಳಿ ಒಂದು 1.5 ತಿಂಗಳಿಗೆ ಕೂಗುತ್ತೆ ಹೂಂಜ. ಕೂಗಕ್ಕೂ ಶಕ್ತಿ ಬೇಕು, ಕೂಗಕ್ಕೂ ವಯಸ್ಸು ಬೇಕು. ಹೌದು ಹೌದು, ನನ್ನ ಅನುಭವದಲ್ಲಿ ಆತರ ಇದೆ. ಅಲ್ಲ, ಸಾಕಿರೋದ್ರಿಂದ ನೀವು ಹೇಳ್ತದ್ರಿ, ಇಲ್ಲಾಂದ್ರೆ ಹಂಗೆ ಹೇಳಕ್ ಆಗ್ತದಲ್ವಾ? ಹೌದು ಸರ್. ಮನೇಲಿ ಯಾರ್ಯಾರಿದ್ದೀರಿ? ನಾನು ಮಿಸ್ಸಸ್, ನನ್ನ ಮಗ, ಮೂರಾಳ ಇದೆ. ಮೂವರನ್ನು ದುಡಿಮೆ ಮಾಡ್ಕೊಂಡು ಆರ್ಥಿಕ ಸಮಸ್ಯೆ ಇಲ್ದಲನೆ ಜೀವನ ಮಾಡ್ತದಿರಲ್ವಾ? ಹೌದು ಸರ್. ಕೋಳಿಗಳನ್ನ ಸಾಕೊಂಡು ಈ ಕಡೆ ಹಸುಗಳ ಹಾಲನ್ನು ಬೇರೆಯವ್ರಿಗೆ ಕೊಡ್ತೀರಾ, ನಿಮ್ಗೆ ಸಾಕಾಗುತ್ತಾ? ಇಲ್ಲ ಸರ್, ಹಾಲೇನು ಕೊಡ್ತಿತ್ತಲ್ಲ, ತುಪ್ಪ ಮಾರ್ತಿದ್ದೆ. ಈಗ ಒಂದ್ 2 ವರ್ಷದಿಂದ ಸಿಂಧಿ ಹಸನೇ ಇದೆ, ಆದ್ರೆ ಇಂಜೆಕ್ಷನ್ ಮಾಡಿದ್ರು ಅದು ಗರ್ಭ ಇಲ್ಲದೇ ಇಲ್ಲ. ಈಗ 2 ವರ್ಷದಿಂದ ಹಾಲು ಏನು ಇಲ್ಲ ಸರ್, ಹಸು ಅಂತ ಇದೆ ಅಷ್ಟೇ. ಯಾಕೋ ಇನ್ನು ಅದಕ್ಕೆ ಕಾಲ ಕೂಡ ಬಂದಿಲ್ಲ. ಹಂದಿಗಳನ್ನು ಹಾಕಿತ್ತು, ಏನಾಯ್ತು ಅಂತ ವೈದ್ಯರಿಗೆ ತೋರಿಸಿ ಅದನ್ನ ಸರಿಪಡಿಸ್ಲಿಕ್ಕೆ ಆಗ್ಲಿಲ್ವಾ? ವೆಟನರಿ ಅವ್ರು ಕರ್ಕೊ ಬಂದು ಇಂಜೆಕ್ಷನ್ ಮಾಡಿದ್ರು, ಎಲ್ಲ ತೋರಿಸಿದೆ ಅಲ್ಲ ಸರ್. ಈಗ ಒಂದ್ 2 ವರ್ಷದಿಂದ ಗರ್ಭ ಇಲ್ಲದೇ ಇಲ್ಲ. ಆದ್ರೂ ಬೇರೆಯವ್ರು ಕೊಡ್ಲಿಕ್ಕೆ ಅಥವಾ ಅದನ್ನ ಅಲಕ್ಷ್ಯ ಮಾಡ್ಲಿಕ್ಕೂ ಇಷ್ಟ ಆಗಲ್ವಾ? ಇಲ್ಲ ಇಲ್ಲ, ಸಗಣಿ ಆದ್ರೂ ಹಾಕೊಂಡು ಇರ್ಲಿ ಅಂತ ಗದ್ದೆ ತೋಟದಲ್ಲಿ ಹುಲ್ಲಾದ್ರೂ ತಗೊಂಡು ಹಾಕ್ಬೋದು, ಸಗಣಿ ಆಗುತ್ತೆ ಅಂತ ಬಿಟ್ಕೊಂಡಿದ್ದೇನೆ. ಕೊಡೋದಿಲ್ಲ. ಹೌದು ಹೌದು, ನೋಡಿ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕು. ಹಂದಿಗಳನ್ನು 8 ವರ್ಷಗಳಿಂದ ಸಾಕ್ತದ್ರಿ? ಹಂದಿ ಒಂದ್ 4-5 ವರ್ಷದಿಂದ ಸಾಕ್ತೀವಿ, 1-2 ಅಷ್ಟೇ ಸರ್, ದಾಸಿ ಎಲ್ಲ ಇಲ್ಲ. ನಿಮ್ಗೆ ಮತ್ತೆ ಮಾರಾಟಕ್ಕೂ ಅನುಕೂಲ ಆಗ್ತದಲ್ವಾ? ಅಷ್ಟೇ ಸರ್. ಈಗ 4-5 ಎಕರೆ ತೋಟ ಜಮೀನು ಇಟ್ಕೊಂಡು ಜೀವನ ಮಾಡ್ತಾ ಇದ್ರಿ, ಹೇಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ? ಕೆಲವೊಬ್ರು ಹೇಳ್ತಾರೆ 1-2 ಎಕರೆಯಲ್ಲಿನು ಚೆನ್ನಾಗಿ ಜೀವನ ಮಾಡ್ತೀವಿ, ಸಾಲ ಇಲ್ಲ, ಸುಖವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಇನ್ನು ಬೇರೆಯವ್ರದ್ದು ಗುತ್ತಿಗೆ ತೆಗೆದುಕೊಂಡು ತೋಟ ಮಾಡ್ತಾ ಇದೀವಿ ಅಥವಾ ಬೆಳೆ ಮಾಡ್ತಾ ಇದೀವಿ ಅಂತ ಹೇಳ್ತಾ, ನೀವೇನಾದ್ರೂ ಬೇರೆಯವ್ರದ್ದು ಗುತ್ತಿಗೆ ತೆಗೆದುಕೊಂಡು ಅಲ್ಲಿನ ತೋಟ ಮಾಡೋದು ಅಥವಾ ಬೆಳೆ ಮಾಡೋದಿದ್ಯಾ? ಇಲ್ಲ ಸರ್, ನಂದೇ 4-5 ಎಕರೆಯಷ್ಟು ಇದೆ, 1.5 ಎಕರೆಯಷ್ಟು ಗದ್ದೆ ಇದೆ. 10-15 ವರ್ಷದಿಂದ ಗದ್ದೆ ನಡಕ್ ಆಗೋದಿಲ್ಲ, ಕಾಡಂದಿ ಕಾಡು ಕೋಣ ಆನೆಗಳ ಹಾವಳಿಯಿಂದ ಮನೆಗೂ ಗದ್ದೆಗೂ 1 ಕಿಲೋಮೀಟರ್ ದೂರ ಇದೆ, ಆಗೋದಿಲ್ಲ. ಮನೆ ಸುತ್ತ ಒಂದು 1.5 ಎಕರೆಯಷ್ಟು ಕಾಫಿ ಏಲಕ್ಕಿ ಎಲ್ಲ ಮಿಕ್ಸ್ ಆಗಿ ಇದೆ ಸರ್. 40-50 ಚೀಲ ಕಾಫಿ ಆಗುತ್ತೆ, ಏಲಕ್ಕಿ 1-50 ಕೆಜಿ ಆಗುತ್ತೆ. ಇನ್ನು ಉಳಿ ಬಾಳೆ ಎಲ್ಲ ಸ್ವಲ್ಪ ಸ್ವಲ್ಪ ಖರ್ಚಿಗಿರೋದು. ಕಾಳು ಮೆಣಸು? ಕಾಳು ಮೆಣಸು ಅಷ್ಟೇನು ಇಲ್ಲ ಸರ್, ಕಾಳು ಮೆಣಸು ನಮ್ಮ ಇಲ್ಲಿ ಬರೋದೇ ಇಲ್ಲ ಸರ್. 1-2 ಕೆಜಿ ಏನು ಆಗುತ್ತೆ ಅಷ್ಟೇ, ಖರ್ಚಿಗಿರೋದು ಬರುತ್ತೆ ಸರ್ ಕಾಳು ಮೆಣಸು. ತೋಟದಲ್ಲಿ ಬಟರ್ಫ್ರೂಟು, ಕಿತ್ಲೆ, ಸಪೋಟ, ಬಾಳೆ ಈ ತರದ್ರಿಂದ ಕೆಲವೊಬ್ರು ದುಡ್ಡು ಮಾಡೋರು ಇದಾರೆ ಮನೆ ಬಳಕೆಗೆ ಉಪಯೋಗಿಸ್ಕೊಂಡು. ಮನೆ ಬಳಕೆಗೆ ಅದೇ ಸ್ವಲ್ಪ ಸ್ವಲ್ಪ ಇದೆ ಸರ್, 1,000, 1.5 ಸಾವಿರ, 3 ಸಾವಿರ ಅಷ್ಟೇ ಎಲ್ಲ ಆಗುತ್ತೆ ಅಷ್ಟೇ, ದಾಸ್ತಿ ಎಲ್ಲ ಇಲ್ಲ ಸರ್. ಸಣ್ಣ ಹಿಡುವಳಿಯಲ್ಲೂ ನೀವೆಲ್ಲ ಕೈ ತುಂಬಾ ಕೆಲಸ ಮಾಡ್ಕೊಂಡು ಹೆಚ್ಚು ಆಳು ಕಾಳುಗಳನ್ನ ಬಳಕೆ ಮಾಡ್ತಾರೆ, ಚೆನ್ನಾಗಿದ್ದೀರಿ. ನೀವು 3 ಕೆಲಸ ಮಾಡ್ತಿದ್ದೀರಿ ಅಂದ್ರೆ 4-6 ಜನ ಕೆಲಸ ಮಾಡಿದಷ್ಟು ಸಮ, ಯಾಕಂದ್ರೆ ಮನೆಯವರು ಆಸಕ್ತಿಯಿಂದ ಭಾಗಿಯಾಗೋದಿದೆಯಲ್ಲ, ಅದು ದೊಡ್ಡ ಉಳಿತಾಯವನ್ನು ಮಾಡುತ್ತೆ, ಒಳ್ಳೆ ಕೆಲಸಗಳನ್ನು ಮಾಡಿಸುತ್ತೆ. ಕುರುಂಬಯ್ಯನವರೇ, ಗಿರಿರಾಜ ಕೋಳಿಗಳನ್ನ ಸಾಕೊಂಡು ಅನುಭವಗಳನ್ನ ಪಡೆದಿದ್ದೀರಿ, ಬರೋ ವರ್ಷಗಳಲ್ಲೂ ಇದನ್ನ ಮುಂದುವರಿಸ್ತೀರಿ ಅಲ್ವಾ? ಹೌದು ಹೌದು ಸರ್, ಮುಂದುವರಿಸ್ತೇನೆ. ನನಗೂ 1 ವರ್ಷದಿಂದ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ರೆಸ್ಟ್ ಅಲ್ಲೇ ಇರೋದು, ಅದಕ್ಕೆ ಸ್ವಲ್ಪ ಸ್ವಲ್ಪದ ಕೆಲಸನ ಮಾಡ್ಕೊಂಡು ತೋಟ ಕೆಲಸ ಮಗನೇ ಎಲ್ಲ ನೋಡ್ಕೊಳ್ತಾನೆ ಸರ್. ಕೋಳಿ ಸಾಕೋದೇನು ತುಂಬಾ ಶ್ರಮದಾಯಕ ಕೆಲಸ ಅಲ್ಲ ಅಲ್ವಾ? ಹೌದು ಹೌದು, ಅಷ್ಟೇನು ಕಷ್ಟದ ಕೆಲಸ ಏನಲ್ಲ ಸರ್. ಅದಕ್ಕೆ ಫೀಡ್ ಹಾಕೋದು ಅಥವಾ ಆಹಾರ ಪೂರೈಕೆ ಮಾಡೋದು, ನೀರು ಕೊಡೋದು ಮತ್ತೆ ಮಾರಾಟ ಮಾಡೋದು, ಅದೇನು ಶ್ರಮದಾಯಕ ಕೆಲಸ ಅಲ್ಲ. ಹೌದು ಸರ್. ಒಳ್ಳೇದು, ಶುಭವಾಗಲಿ, ಧನ್ಯವಾದ, ನಮಸ್ಕಾರ. ನಮಸ್ತೆ ಸರ್. ಕೇಳುಗರೆ, ಇದುವರೆಗೆ ಸೋಮವಾರಪೇಟೆ ತಾಲೂಕು ಗರ್ವಾಲೆ ಗ್ರಾಮದ ಪಾಸೂರ ಬಿ ಕರುಂಬಯ್ಯ ಸಾಬು ಇವರ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಆಲಿಸ್ಕೊಂಡ್ರೆ. ಗಿರಿರಾಜ ಕೋಳಿಗಳನ್ನ ಆರಾಮಾಗಿ ಸಾಕಬಹುದಂತ ಅನ್ಕೊಂಡು ಕರುಂಬಯ್ಯ ಅವರು ಮಾಡಿ ತೋರಿಸಿದರೆ ಪ್ರಯೋಜನವನ್ನು ಕಂಡಿದ್ದಾರೆ. ಅವರ ಸಂಖ್ಯೆ 9481-78-3255, 9481-78-3255. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿಯೂ, ಮಣ್ಣಿನಲ್ಲೂ, ಹಾಲಿನಲ್ಲೂ, ನೀರಿನಲ್ಲೂ ಇದ್ದಾವೆ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಕುರಿತಂತೆ ಅವುಗಳು ಮಾಡುವ ಕಾಯಕದ ಬಗ್ಗೆ ರಚನೆಯಾಗಿರುವ ಈ ಗೀತೆಯನ್ನು ಸಮೂಹ ಗಾನದಲ್ಲಿ ಈಗ ಬಿತ್ತರಿಸಿದೆವು. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಸೂಕ್ಷ್ಮ ಜೀವಿಗಳಿವೆ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ, ಇದರಲ್ಲಿ ಕೆಇ ವೇದಾವತಿ ಹಾಗೂ ಬಿಎಲ್ ಲೀನಾ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 14,500 ರೂಪಾಯಿಯಿಂದ 15,000 ರೂಪಾಯಿಗಳು, ಅರೇಬಿಕಾ ಚರಿ 7,550 ರೂಪಾಯಿಯಿಂದ 7,800 ರೂಪಾಯಿಗಳು, ರೊಬೆಸ್ಟಾ ಫಾರ್ಚ್ಮೆಂಟ್ 10,050 ರೂಪಾಯಿಯಿಂದ 10,500 ರೂಪಾಯಿಗಳು, ರೊಬೆಸ್ಟಾ ಚರಿ 5,025 ರೂಪಾಯಿಯಿಂದ 5,200 ರೂಪಾಯಿಗಳು, ಒಣಾಡಿಕೆ ಧಾರಣೆ ಕ್ವಿಂಟಲ್ಗೆ ಹೊಸದು 32,000 ರೂಪಾಯಿಯಿಂದ 38,300 ರೂಪಾಯಿಗಳು, ಹಳೆಯದು 37,000 ರೂಪಾಯಿಯಿಂದ 45,500 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 48,500 ರೂಪಾಯಿಯಿಂದ 49,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಂಗೆ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರ ಇವರ ಕೂಡು ಕೂಟಲಿ ಕ್ಷಯ ಓಡಿಸಿ ದೇಶ ಗೆಲ್ಲಿಸಿ 2025ಕ್ಕೆ ಕ್ಷಯ ಮುಕ್ತ ಭಾರತ ಅಂತ ಹೇಳೋ ಘೋಷವಾಕ್ಯದೊಟ್ಟಿಗೆ ವಿಶ್ವ ಕ್ಷಯ ರೋಗ ದಿನ 2023 ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪೇಟೆನ ಬಾಲಭವನದಲ್ಲಿ ಏರ್ಪಾಡಾಟು. ಅದಕ್ಕೂ ಮುಂದೆ ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾಡಳಿತ ಭವನದ ಬಾಲಭವನದವರೆಗೆ ಜಾಥಾ ನಡೆದೇತ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿಗ ತಿಳಿಸಿಡು. ಎಲ್ಲ ಮೂಲಭೂತ ಸೌಕರ್ಯಗಿರುವ ಒಟ್ಟು 59,00,000 ರೂಪಾಯಿ ಖರ್ಚಿನ ತುರ್ತು ಚಿಕಿತ್ಸಾ ಗಾಡಿಗಳ ವಿರಾಜಪೇಟೆ ಆಸ್ಪತ್ರೆಗೆ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಇಂದು ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹವು ಹಸ್ತಾಂತರ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ಕೊರೋನಾ ಕಾಯಿಲೆ ಬಂದ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವು ಆರೋಗ್ಯ ಕ್ಷೇತ್ರನ ಗಟ್ಟಿ ಮಾಡಿಕೆ ಸುಮಾರು ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಂಡಳು. ಕೊಡಗು ವೈದ್ಯಕೀಯ ವಿಜ್ಞಾನ ಆಸ್ಪತ್ರೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಸಿಕ್ಕುವ ಆರೋಗ್ಯ ಸೇವೆಗೆ ಸಿಕ್ಕಿದೆ. ಸರ್ಕಾರ ಜಿಲ್ಲಾ ಆಸ್ಪತ್ರೆಯಲ್ಲಿ 450 ಹಾಸಿಗೆನ ಆಸ್ಪತ್ರೆಯಾಗಿ ಮಾಡಿ 100 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಟ್ಟು, ಅದರಲ್ಲಿ 150 ಹಾಸಿಗೆನ ಹೆಣ್ಣು ಜನರ ವಿಭಾಗದ ಆಸ್ಪತ್ರೆನ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿಡೋ. ಟ್ರಾಮಾ ಕೇರ್ ಸೆಂಟರ್ಗೆ ಸಹ 29 ಕೋಟಿ ರೂಪಾಯಿ ಬಿಡುಗಡೆ ಆಗಿಟ್ಟು, ಆ ಆಸ್ಪತ್ರೆಗೂ ಸಹ ಚಾಲನೆ ಸಿಕ್ಕಿಟ್ಟು ಜಿಲ್ಲೆನ ಎಲ್ಲವಕ್ಕೂ ಆರೋಗ್ಯ ಸೇವೆಗೆ ಸಿಕ್ಕಿದೆ ಅಂತ ಅವು ಹೇಳ್ದೋ. ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಕಳ್ಳಿಚಂಡ ಕಾರ್ಯಪ್ಪವು ಸೇರಿದಂಗೆ ಮುಖ್ಯಪಟ್ಟವು ಇದ್ದೋ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಅಧಿಕಾರಿಗ ಇದೇ ತಿಂಗಳ 27ಕ್ಕೆ ಸೋಮವಾರಪೇಟೆ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ, 31ಕ್ಕೆ ಮಡಿಕೇರಿ ಸುದರ್ಶನ ಅತಿಥಿಗೃಹದಲ್ಲಿ, ಅದರ ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುವುದು, ದುಡ್ಡು ಕೇಳುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಡೋ. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ 27ರಿಂದ 30ಕ್ಕೆ ಮುಟ ಇರುದುಲೆ, ಆದರೆ ಮುದ್ದುನ ಕೊಟ್ಟವೆ. ಹಂಗೆ 31ಕ್ಕೆ ಡಾಕ್ಟರ್ಗ ಇದ್ದವೆತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ವಿರಾಜಪೇಟೆನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಕಿ ಟ್ರಸ್ಟ್ನ ಕಡೆಯಿಂದ 27ನೇ ವರ್ಷದ ಹೈದಗೂಡೆಗಳ ಪುಕ್ಸಟ್ಟೆ ಹಾಕಿ ತರಬೇತಿ ಶಿಬಿರ ಇದೇ ತಿಂಗಳ ತಾರೀಕು 26ಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ಮುಟ ವಿರಾಜಪೇಟೆ ಜೂನಿಯರ್ ಕಾಲೇಜ್ ಆಟದ ಬಂಡಲಿ ಏರ್ಪಾಡಾಟುತ್ತ ಟ್ರಸ್ಟ್ನ ಅಧ್ಯಕ್ಷರು ತಿಳಿಸಿದರು. ಕೊಡಗು ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕೂಡು ಕೂಟಲಿ ತಾರೀಕು 26ಕ್ಕೆ ತಿತಿಮತಿ ಹತ್ತಿರದ ಆಯಿರಸುಳಿ ಜಂಗಲಾಡಿಲಿ ಏರ್ಪಾಡು ಮಾಡಿರುವ ಯುಗಾದಿ ಕವಿಗೋಷ್ಠಿಗೆ 27 ಕವನಗ ಆಯ್ಕೆಯಾಗುತ್ತ ಕವಿಗೋಷ್ಠಿನ ಸಂಚಾಲಕರು ತಿಳಿಸಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ಕೊಡುವ ಪ್ರಭಾಕರ ಕಲ್ಲುರಾಯ ವರ್ಷದ ದತ್ತಿ ಇನಾಮಿಗೆ ಹಿರಿಯ ಪತ್ರಕರ್ತ ಅಜ್ಜಮಾಡ ರಮೇಶ್ ಕುಟ್ಟಪ್ಪವು ಆಯ್ಕೆಯಾಗಳು. ಇದೇ ತಾರೀಕು 30ಕ್ಕೆ ಕೇರಳದ ಪುರಭವನಲ್ಲಿ ನಡೆಯುವ ಜಂಬರಲ್ಲಿ ಇವಕ್ಕೆ ಈ ಇನಾಮನ ಕೊಟ್ಟವೆ. ಚಿಕ್ಕ ಆಳುವಾರ ಗ್ರಾಮಲ್ಲಿರುವ ಜಿಲ್ಲೆಯ ಸುರುಣ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಶೋಕ ಸಂಗಪ್ಪ ಆಲೂರವು ನೇಮಕ ಆಗಳು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧ ಭದ್ರತಾ ಕಾಂಬರೆ ಮತ್ತು ಮತ ಎಣಿಕೆ ಕೇಂದ್ರಗಳ ಶುರು ಮಾಡುವ ಕುರಿತು ಮಡಿಕೇರಿ ಸಂತ ಜೋಸೆಫರ ಕಾಲೇಜಿಗೆ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಖುದ್ದಾಗಿ ಭೇಟಿ ಕೊಟ್ಟು ನೋಡಿ ಮಾಹಿತಿ ತಗೊಂಡಳು. ಇದೇ ಹೊತ್ತಲ್ಲಿ ಮುಖ್ಯ ಪಟ್ಟಾಧಿಕಾರಿಗೆ ಹಾಜರಿದ್ದು 5ನೇ ಕ್ಲಾಸಿಗೆ ಮಾರ್ಚ್ 27ರಿಂದ 30ಕ್ಕೆ ಮುಟ ಮತ್ತು 8ನೇ ಕ್ಲಾಸಿಗೆ 27ರಿಂದ 1ಏಪ್ರಿಲ್ 1ಕ್ಕೆ ಮುಟ ಮೌಲ್ಯಾಂಕನ ನಡೆದೇತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕ ಸಿ ರಂಗದಮಯ್ಯವು ತಿಳಿಸಿದಳು. 5 ಮತ್ತು 8ನೇ ಕ್ಲಾಸಿನ ಮೌಲ್ಯಾಂಕನದಲ್ಲಿ ಯಾವ ಮಕ್ಕಳ ಸಹ ಫೇಲ್ ಮಾಡಲೆ, ಎಲ್ಲ ಮಕ್ಕಳ ಮುಂದಿನ ಕ್ಲಾಸಿಗೆ ಪಾಸ್ ಮಾಡಿವೆ. 5 ಮತ್ತು 8ನೇ ಕ್ಲಾಸಿನ ಮೌಲ್ಯಾಂಕನ ವಾರ್ಷಿಕ ಪರೀಕ್ಷೆ ಆಗಿರುದಿಲ್ಲೇ, ಇದು ಮೌಲ್ಯಾಂಕನ ಆಗಿದ್ದ ಅವು ಮಾಹಿತಿ ಕೊಟ್ಟಳು. ಅಲ್ಲರಂಡ ರಂಗಚಾವಡಿನ ಕಡೆಯಿಂದ ಇದೇ ತಿಂಗಳ ತಾರೀಕು 27ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಭಾರತೀಯ ವಿದ್ಯಾಭವನದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಸಭಾ ಕಾರ್ಯಕ್ರಮ ಆದ ಮೇಲೆ ಮಾದೇಟಿರ ಬೆಳ್ಳೆಪ್ಪ ನಿರ್ದೇಶನದ ಕಣಿವೆಯ ನೆಳಲಲ್ಲಿ ನಾಟಕ ಪ್ರದರ್ಶನ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು March 31 ಆರಂಭಗೊಳ್ಳಲಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 8277496007. ಬೆಪ್ಪುನಾಡು ಕಡಂಗಮರೂರು ಗ್ರಾಮದ ಶ್ರೀ ಭಗವತಿ ಈಶ್ವರ ಅಯ್ಯಪ್ಪ ಹಾಗೂ ಪರಿವಾರ ದೇವರುಗಳ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು 28ರವರೆಗೆ ನಡೆಯಲಿದೆ. ನಾಳೆ ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ದೇವರ ಬಲಿ, 10 ಗಂಟೆಗೆ ಮೃತ್ಯುಂಜಯ ಹೋಮ, ಮಧ್ಯಾಹ್ನ ಮಹಾಪೂಜೆ, ಸಂಜೆ 6 ಗಂಟೆಗೆ ತೂಚಂಬಲಿ ದೇವರ ಬಲಿ, ರಾತ್ರಿ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಪ್ಪಲು. ನಮ್ಮಲ್ಲಿ ಎಲ್ಲ ವಿಧದ ತೂಕದ ಯಂತ್ರಗಳು, ಕಳೆಗುಚ್ಚುವ ಮರ ಕೊಯ್ಯುವ ಯಂತ್ರಗಳು, ಮನೆ ಬಳಕೆಯ ಜನರೇಟರ್ಗಳು, ಪೆಟ್ರೋಲ್ ಬ್ಲೋವರ್ಸ್, HDB ಸ್ಪ್ರೇಯರ್ಸ್, 5HP, 8HP, 16HP, 28HP ಸ್ಪ್ರಿಂಕ್ಲರ್ ಸೆಟ್, ಇಟಾಲಿಯನ್ ಹಾಗೂ ಜಲ್ಪರಿ ಸ್ಕಿಪ್ಪರ್ಸ್, ಕೀಟನಾಶಕಗಳು, ಅಲ್ಯೂಮಿನಿಯಂ ಹಾಗೂ ಫೈಬರ್ ಏಣಿಗಳು, ಅಲ್ಯೂಮಿನಿಯಂ ಹಾಗೂ HDB ಪೈಪ್ ಮತ್ತು ಫಿಟ್ಟಿಂಗ್ಸ್ ದೊರೆಯುತ್ತದೆ. ಅಲ್ಲದೆ ಎಲ್ಲದರ ಬಿಡಿಭಾಗಗಳು ಹಾಗೂ ಸರ್ವಿಸ್ ಕೂಡ ಲಭ್ಯ. ಸಂಪರ್ಕಿಸಿ 08274298705, ಮೊಬೈಲ್ ನಂಬರ್ 9972218440 ಅಥವಾ 9448448744. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಲಕ್ಷಾಧಿಪತಿಯಾಗಲು ನಿಮಗೊಂದು ಸುವರ್ಣಾವಕಾಶ. ಇದೇ ಮಾರ್ಚ್ 26ರಂದು ಇರಿಟಿಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಸೆಂಚುರಿ ಫ್ಯಾಷನ್ ಸಿಟಿ ಶೋರೂಮ್ಗೆ ಭೇಟಿ ನೀಡಿ ಉಚಿತ ಕೂಪನ್ ಪಡೆಯಿರಿ. ಆಯ್ಕೆಯಾದ ಒಬ್ಬರಿಗೆ 1,00,000 ಕ್ಯಾಶ್ ಪ್ರೈಸ್ ಗೆಲ್ಲುವ ಸುವರ್ಣಾವಕಾಶ. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, ಬಿಬಿಎ, ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-330. ಭರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಯುಗಾದಿ ಪ್ರಯುಕ್ತ ಅಮೋಘ ರಿಯಾಯಿತಿ ಮಾರಾಟ. ಸಿಂಗಲ್ ಡೋರ್ ಫ್ರಿಡ್ಜ್ ಇಎಂಐ 999, 32 inches ಎಲ್ಇಡಿ ಇಎಂಐ 990, 43 inches ಎಲ್ಇಡಿ ಇಎಂಐ 1290 rupees ಮಾತ್ರ. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಗೌಣಿಕೊಪ್ಪಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 2023ರ February 23-25 ಸ್ಥಳ ಕೊಡಗು ಪ್ಲಾಂಟರ್ಸ್ ಕ್ಲಬ್ ಗೋಣಿಕೊಪ್ಪಲು. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ ಗ್ರಾಮ್ ಮೇಲೆ 222 rupees ನೇರ ರಿಯಾಯಿತಿ. ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ. 1 kg ಬೆಳ್ಳಿಯ ಮೇಲೆ 3,000 rupees ನೇರ ರಿಯಾಯಿತಿ. ನಿಮ್ಮ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಬನ್ನಿ ಖರೀದಿಸಿ ಈ ಅಮೋಘ ಕೊಡುಗೆಗಳನ್ನು ನಿಮ್ಮದಾಗಿಸಿ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸೈನ್ಸ್ ಸಿಟಿ ಅರ್ಪಿಸುತ್ತಿದೆ ಸೈನ್ಸ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಜಿಲ್ಲಾ ಆರೋಗ್ಯ ಪಿಂಚ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಇಂಗಡ ಕೂಡುಕೂಟತ್ತು ನಾಳೆ ವಿಶ್ವ ಕ್ಷಯರೋಗ ದಿನ ನಡಪ. ಪೆರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಕೆ ವಿ ಪ್ರಸಾದ್ ಎಂಗ ಚಾತ್ರ ಉದ್ಘಾಟನೆ ಮಾಡುವ. ಅಲ್ಲಿಂಜ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿ ಸಿ ನಾಗೇಶ್ ಎಂಗ ಸಭಾ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡುವ. ಅಂದನೆ ಮುಖ್ಯಬಿಂದು ಆಯಿತು ಶಾಸಕಗಳನ್ನು ಎಂ ಪಿ ಅಪ್ಪಚುರಂಜನ್, ಕೆ ಜಿ ಬೋಪಯ್ಯ, ಸಂಸದ ಪ್ರತಾಪ್ ಸಿಂಹ ಕೂಡನನೆ ಕೆ ಸುಮಾರು ಗಣಪಟ್ಟವು ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಅಧಿಕಾರಿಯ ಇದೇ 27ರಂದು ಸೋಮವಾರಪೇಟೆ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರತ್ತು, ಪಿಂಜನ 31ರಂದು ಮಡಿಕೇರಿ ಸುಂದರ್ಶನ ಬೆಂದು ಬಿಡಾರತ್ತು. ಆಯಾಯ ದಿನತ್ರಂದು ಪೊಲಕ 10 ಗಂಟೆಯಿಂದ 1 ಗಂಟೆಗತ್ತನೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಲಿ ದೂರು ಅರ್ಜಿನ ಕೊಡಪ. ಅಂದನೆ ದುಮುಜಿಟ್ಟಿತ್ತು ನೋಟ್ರಿಂಜ ಅಫಿಡವಿಟ್ ಮಾಡಿಸಿಟ್ಟ ಅರ್ಜಿನ ಸ್ವೀಕಾರ ಮಾಡುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ತಡ ಮಾಡೋ, ಪಿಂಜ ಏದೇ ರೀತಿಯ ತೊಂದರೆ ಕೊಡ್ತಂಡುಳನ ಅಧಿಕಾರಿಯ ಮೇಲೆ ಸಾರ್ವಜನಿಕಂಗ ನಿರ್ಕಮಾಡ್ನ ಕಾಗದದಲ್ಲಿ ಅರ್ಜಿ ಕೊಡ್ಕೊಲ್ಲೊಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ರಚಿಟಿತು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂಬಂಧ ಭದ್ರತಾ ಕೊಠಡಿ ಪಿಂಜ ಮತ ಎಣಿಕೆ ಕೇಂದ್ರ ಹತ್ರ ಸ್ಥಾಪನೆ ರಮಿದ. ನಗರ ಹತ್ರ ಸೆಂಟ್ ಜೋಸೆಫ್ ಕಾಲೇಜ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅಂಗ ಇಂದು ಭೇಟಿ ಕೊಡ್ತತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಪಿಂಜ ಮುಖ್ಯಪಟ್ಟವು ಹಾಜರಿಂಜತ್ತು. ಅಲ್ಲರಂಡ ರಂಗಚಾವಡಿರ ಆದನೆಯಲ್ಲಿ ವಿಶ್ವ ರಂಗಭೂಮಿ ನಾಳನ ಇದೇ 27ರಂದು ಪೊಲಕ 10:30 ಮಡಿಕೇರಿಯ ಭಾರತೀಯ ವಿದ್ಯಾಭವನ ಸಭಾಪಾಡಲು ಏರ್ಪಾಡು ಮಾಡಿತು. ಅಧ್ಯಕ್ಷಗಳನ್ನು ಅಲ್ಲರಂಡ ವಿಠಲ್ ನಂಜಪ್ಪ ಎಂಗಡ ಕೊರೋಕಾರಿಕೆಯಲ್ಲಿ ನಡುವ ಕಾರ್ಯಕ್ರಮತ್ನ ರಂಗ ಕಲಾವಿದಂಗ ಕರ್ನಾಟಕ ಜಾನಪದ ಪರಿಷತ್ರ ಅಧ್ಯಕ್ಷ ತಿಮ್ಮೇಶ್ ಉದ್ಘಾಟನೆ ಮಾಡುವ. ಅಲ್ಲಿಂಜ ಮಾದೇಟರ ಬೆಳ್ಳಿಯಪ್ಪ ಎಂಗ ನಿರ್ದೇಶನ ಮಾಡಿದ ಕಣಿವೆಯ ನೆಳಲಲ್ಲಿ ನಾಟಕ ಪ್ರದರ್ಶನ ನಡಪ. ಕೆಗಟ್ನಾಡು ಪೆರಿಯ ನಾಗರಿಕ ವೇದಿಕೆ ಪಿಂಜ ನೀನಾದ ವಿದ್ಯಾಸಂಸ್ಥೆಯ ಕೂಟಾದ ನೆಲೆ 7ರಂದು ಪೊನ್ನಂಪೇಟರ ನೀನಾದ ವಿದ್ಯಾಸಂಸ್ಥೆಯಲ್ಲಿ ಉಮ್ಮತ ಬೊಳಕು ಕಾರ್ಯಕ್ರಮ ಏರ್ಪಾಡು ಮಾಡಿತು ಎಂದು ವೇದಿಕೆಯ ಅಧ್ಯಕ್ಷ ಕೊಟ್ಟುಕುತ್ತಿರ ಸೋಮಣ್ಣ ಅರಿಚಿಟ್ಟಿತು. ಕೊಡೋ ಜನಾಂಗತ್ರ ಕಲೆಕ್ಕೆ ಪುರುಡು ಕೊಡಪಕ್ಕೆ ಉಮ್ಮತ್ತಟ್ಟು ಪಿಂಜ ಬೊಳಕಟ್ಟು ಪೈಪೋಟಿ ನಡಪ. ಇರಾದೆ ಉಳ್ಳಂಗ ಈ ಪೈಪೋಟಿ